ಬಾಲನಾಗ ಛಾಯ ಬಾಲನಾಗು ಅವರತ್ತಕೋ ಕಿವರಿ ಬಾಲಂತ ಸಂತ ಕೊಟ್ಟ ಶಿವನ ಬಂದಿನಿ ಮಕ್ಕಳ ಕೊಟ್ಟ ಪರಮಾತ್ಮ ಬಂದಿನಿ ಬಾಲನಾಗು ತಾತ ಜಂಗಮ ತಾತ ನಾನು ಒಡೆದು 9 ದಿವಸ ಆಯ್ತು ತಾತೋ ಬಾಯಿಗನ್ನ ಒಂಟಿಲ್ಲ ನಾನು ಈ ವಜವಾಮ ಸಾಧನಲ್ಲ ಹೋಗಿಲ್ಲ ನಿನಗೆ ಹಂಗ ನಾನು ಧರ್ಮ ನೀಡಿಲಿ ತಾತ ತಿರುಗಿ ಬಾರ ಒಳ್ಳೆಯ ಬಾರ ಜಂಗಾಮ ಅಕ್ಕದವರು ಲಕ್ಕ ಮಾಲಿಗೆ ಇವಾಗ ಹೋಗ ಹೋಗ ಬಿಟ್ರು ತಾತ ಬಂದದ ಮೇಲೆ ನೀನು ಬಂದಿದ್ದಿ ನಾನು ಹೆಂಗ ಎದ್ದು ನಿನಗೆ ಧರ್ಮ ನೀಡಬೇಕು ಮೈಲಾ ಮಚ್ಚಿಟ್ಟು ತೀರಿ ನಾನೈದಿನ ತಾತ ನನಗೆ ಮೈಲೆ ಬೇಕು ಅಂಟು ಬೇಕು ಬಾಮ ನನಗೆ ಅಂಟು ಕೂಡ ಧರ್ಮ ನೀಡಿದ್ರೆ ನನಗೆ ಒಳ್ಳೇದಂದ ತಾತ ಅಂಟು ಮೈಲೆ ಕೂಡ ನೀನು ಧರ್ಮ ನೀಡಿದ್ರೆ ಒಳ್ಳೇದಲ್ಲ ತಿರುಗಿ ಒಳ್ಳಿ ಬಾ ತಾತ ದಾಜದವರು ಬರ್ತಾರ ಅವ್ರು ಬಂದದ ಮೇಲೆ ನೀನು ಧರ್ಮ ಕುಡಿತೀನಂದ ಬಾಮ ಬಾಳನಾಗು ಕುಡಿದ್ರೆ ನನಗ ಧರ್ಮ ಕೊಡು ಇಲ್ಲಿಂದ್ರ ಸಾಪಿನ ಕೊಟ್ಟು ಓತಿನ ಅಂದ ತಾತ ಜಂಗಮ ತಾತ ನನಗೆ ಏನು ಸಾಪಿನ ಕೊಡ್ತಿತ್ತು ತಾತ ಅಂದ ಆರು ಮಂದಿ ಅಕ್ಕದವರು ಮನೆದಾಗ ಬಿದ್ದು ಸಾಯಿಲಿ ದೊಡ್ಡವಳಿಗೆ ಬಾಲವದ್ದಿ ಮಾರಾದು ಈ ಮಗನು ಕೂಡ ಸತ್ತು ಹೋಗಿಲಿ ಗಂಡಿ ಕೋಟ 7 ಮಂದಿ ವದ್ಯ ರಾಜದವರು ಬಾಮ ಗಂಡಿನ ಕೋಟ ಮೇಲ ಸಾಯ ನೀನು ನಾನು ಸಣ್ಣಗ ಇಬ್ರು ಹೋಗ ಮಕ್ಕಳು ಬಾಳ ಮಂದಿ ಹುಟ್ಟುತ್ತಾರ ಬಾವಾಜಿ ಅಂದ ನಮ್ಮ ತಾತ ಜಂಗಮ ತಾತ ಏನು ಮಾತಾಡಿದೆ ಯಾದಾರಿ ಗವರಮ್ಮ ವರಮಲ್ಲಿದ್ದ ಒಂದು ಮಗ ನನಗೆ ಹುಟ್ಟಿದ್ರಿ ನನ್ನ ಮಗ ಸತ್ತು ಹೋಗಿಲ್ಲಂದೆ 7 ಮಂದಿ ವಜ್ರಾಜದವರು ಗಂಡಿ ಕೋಟ ಮೇಲೆ ಸಾಯಂದೆ 6 ಮಂದಿ ಅಕ್ಕದವರು ಮನಾಗ ಬಿದ್ದು ಸಾಯಂದೆ ನೀನು ನಾನು ತಣ್ಣಗ ಇಬ್ಬರು ಹೋಗಂದೆ ತಾತ ಏನು ಮಾತ ಆಡುತ್ತಿದ್ದೆ ನೀನು ಆ ಮಾತು ಬಿಟ್ಟು ಬಿಡು ತಾತ ಒಳ್ಳೇದಾನು ನಿನಗೆ ಧರ್ಮ ಕೊಡ್ತೀನಿ ಅಂದಳು ನಿನ್ನ ಮಗ ತಣ್ಣಗಿರ್ಲಿ ನಿಮ್ಮ ಅಕ್ಕನವರು ತಣ್ಣಗಿರ್ಲಿ 7 ಮಂದಿ ಒದ್ದಿದಾದವರು ಗಂಡಿ ಕೋಟಲಿದ್ದು ತಣ್ಣಗ ಬರ್ಲಿ ಬಾಮ ನೀನು ಕೂಡ ಮನ್ಯಾಗ ತಣ್ಣಗಿರು ಇವಾಗ ನನ್ನ ಧರ್ಮ ಕೊಡು ಬಾಮ ಅಂತ ತಾತ ಜಂಗಮ ತಾತ ಯಾ ಸಾಪನ ಬೀಳವತ್ಸು ನಿಂದು ದೀವನ ಬೀಳಬಾರದು ತಾತ 500 ಸಾಪಿನ ಬಾಳ ಸಾಪಿನಂತ ಅದಕ್ಕೆ ತಾತ ಇವಾಗ ಧರ್ಮ ತರ್ತೀನಂತ ನಾನಮ್ಮ ಹೊಡೆ ಬಂದಳು ಮಗ ಬಾಲವದ್ಯರಾಜು ಬೇಸ ನೋಡುದ ನಮ್ಮ ತಾಯಿಗೆ ಏನೋ ತಿಳಂಗಿಲ್ಲ ಕರೆಲಮ್ಮ ಹೌದು ವೈದ್ಯನ ತಾಯಿ, ಆತವಂತ ಧರ್ಮ ನೀಡು ಬೇಡ. ಅರೆ ನಾಯನ ಮಾಡಿಕೊಂಡು ಬೆಳ್ಳಿ ಗುಡ್ಡ ಬಂಗಾರ ಮಸೀದಿಗೆ ಹೋಯ್ತಾನ. ತಾಯಿನಂತ ಯಾರನ್ನ ಕರ್ಲಿ, ತಂದನಂತ ಯಾರನ್ನ ಕರ್ಲಿ ಅಮ್ಮ? ಯಾರು ಒಟ್ಟಾಗ ಮಲೆ ಕೋಬೇಕು, ಯಾರು ಮಲೆ ಕುಡಿಬೇಕು ತಾಯಿ? ನನ್ನ ಯಾರು ಜೋಪಾನ ಮಾಡುತ್ತಾರ ತೊಟ್ಲವಾದಾಗ ಹಿಂಗೆ ಕುಂದಿರ್ತಾಳೋ ಅವನ ಹಂಗೆ ಒದಿರ್ಕೊಂತ ಅಲ್ಲೇ ಇರ್ತಾನ ಬಾವಾಜಿ ಅಂತ ಸಣ್ಣ ಮಗ 9 ದಿವಸ ಮಗಗೆ. ಆ ಸಣ್ಣ ಮಗ ಬಾಲವದ್ದಿ ಮಾರ ಏನಂತ ಮಗ ದುಃಖ ಮಾಡತಾನ ಬಿಡದು. 7 ಗಂಟೆ ತಪಸ್ಸು ಮಾಡಿ ಮನೆದಾಗ ಆಕ್ಯಾನಲ್ಲ ಎಮ್ಮ ಭಗವಂತರ್ಲೇ ಕಲೆ ಬೂದಿ ಬರ್ತಾದ ಮಗನ ತೊಟ್ಟ ಮೇಲೆ ಬೂದಿ ಬಂದಾದೆ ಬಂದ ಬೂದಿ ನೋಡ ನಮ್ಮ ಒಜ್ಜ ರಾಜ ಈ ಬೂದಿ ಬಂದು ಬಾಯ ಬೆಳತಾದ ಹೋಗತ್ತಿದ್ದಮ್ಮ ಯಾರ ಕೈಗೆ ಕೊಟ್ಟು ಹೋಗ್ತಿದ್ದ ಅಡದಮ್ಮಂತ ಆ ಸಣ್ಣ ಮಗ ಅಘೋರಂಗ ದುಃಖ ಮಾಡಿ ಆ ಬೂದಿ ಎಂತ ಕೈಯಾಗ ಉಟ್ಟುಕೊಂಡು ಹೋಗು ತಾಯಿ ತಣ್ಣಗ ಹೋಗಮ್ಮ ಅಮ್ಮ ನಾಗಮ್ಮ ಅಲ್ಲಿಗೆ ಹೋದ್ಮೇಲೆ ಅವನ್ ಎಲ್ಲಿಗೆ ಹೋದ್ಮೇಲೆ ಕರೆ ನಾಯಿನೆ ಮಾಡಿಕೊಂಡು ಹೋಯ್ತಾನ ಇವಾಗ ಹೋದ್ಮೇಲೆ ಪತಿವೃತ್ತ ಧರ್ಮ ಕೆಡಬೇಡ ಅಡದಮ್ಮ ಪತಿವೃತ್ತ ಧರ್ಮ ತಣ್ಣಗ ಆಗಿದ್ದರೆ ನಾನು ತೊಟ್ಲ ಒಳಗ ತಣ್ಣಗ ಆಗಿರ್ತೇನಮ್ಮ ಈ ಪತಿವೃತ್ತ ಧರ್ಮ ಕೆಟ್ಟು ಹೋಗಿದ್ರೆ ನಾನು ತೊಟ್ಲದಾಗ ಸತ್ತು ಹೋಯ್ತೀನಮ್ಮ ಅಡದಮ್ಮಂತ ಮಗ ಭಾಷೆ ಕೊಟ್ಟನಲ್ಲ ಆ ಭಾಷೆ ನಾಗಮ್ಮಗ ತಿಳದಿಲ್ಲ ಏನು ತಿಳದಿಲ್ಲ ಉಚ್ಚುಮಗಳು ಬಾಲನಾಗು ಅಪ್ಪ ಬಾಲವದ್ದಿರಾಜು ಆ ಬೂದಿ ಬಂದು ಬಾಯಾಗ ಬಿದ್ದಾರೆ ಬೂದಿ ಬಂದು ಬಾಯ ಬಿದ್ದದೆ ಬಾಯಾಳ ಬಂದು ಆಗ್ಯದ ಕೈವಾಡಲ ಬಂದು ಆಗ್ಯದಮ್ಮ ಮಗಾಗೆ ಶಿವಾಮೇಲು ವೈದೇವಿ ತಂದನ ಬಳಿ ವೈದೇವಿ ತಂದನ ಬಳಿ ಅವನೇ ನಮ್ಮ ಭಾವಾಜೆ ಬಳಿ ಎಲ್ಲಿ ನನಗೆ ಧರ್ಮ ನೀಡು ಬಾಮ ಆಗದ ಮಾವು ಇವಾಗ ದೈವಮ್ಮ ಮರದಾಗ ಅಚ್ಚಾಕೊಂಡು 5 ರೂಪಾಯಿ ಕಾಣಿ ಕಿಡ್ಕೊಂಡು ಆ ದಕ್ಷಿಣ ತಗೊಂಡು ನಾಕಮ್ಮ ಆ ಬ್ಯಾಳೆ ತಗೊಂಡು ಅಂಗಾರಿಕ ಅಂಗವಸ್ತ್ರ ತಗೊಂಡು ಜಂಗಮ್ ಬಂದನಲ್ಲ ಹಂಗ ಕಳಿಸ್ಬೇಕಂತ ಆ ನಾಗಮ್ಮ ಅಂಗವಸ್ತ್ರ ತಗೊಂಡು ಕೈ ತುಂಬ ಗನಕ ದೈವ ಶಂಕರ ಕೈಯಾಗ ತಿಂಬಿ ಬಿಡ್ಕೊಂಡು ಬಾಲನಾಗು ಒಂದು ಬಾಕಿಲೆ ತಾಯಿ ನಾಗಮ್ಮ ತಂದಾನ ತಂದಾನ ತಂದಾನ ತಾತ ಧರ್ಮ ತಗೊಂಡು ಬಂದಿ ನಂದಳು ಅಮ್ಮ ನಾಗು ಇವಾಗ ನನಗೆ ದೇವ್ರ ಕನಕ ನಿನಗೆ ಕನಕುರ ಕೊಟ್ಟ ಅದಕ್ಕೇನು ತಗೊಂಡು ಬಂದಿದ್ದೆ ಬಾಲನಾಗು ಹೇಳು ಬಾಮ ಅಂತ ತಾತಾ ಗಡಿಗಳಿಗೆ ಬಾಲನಾಗು ಬಂಕ್ಷೋತು ಅಂತಿದ್ದೆ ನೀನು ಹೆಂಗ ಮಾಡಬೇಕು ತಾತ ತಗೊಂಡು ಹೋಗಿ ಇಂತಗೆ ಇರ್ತೀನಿ ನಾನು ವರ್ಷ ವಸ್ತಲಿ ಕಡೆಗೆ ನಾನು ಇರ್ತೀನಿ ವಸ್ತಲಾದ ಜನಕ ನೀನಿದ್ದಿ ತಾತ ಧರ್ಮ ಕೊಡ್ತೀನಿ ತಗೊಂಡೋಗಂದ ಇಲ್ಲ ಬಾಮ ವಸ್ತಲ್ ದಾಟಿ ಧರ್ಮ ನೀಡಿದ್ರೆ ನಾನು ತಗೊಂಡೋತೀನಿ ಇಲ್ಲಿದ್ರೆ ನಾನು ತಗೊಂಡೋಗಂಗಿಲ್ಲ ಅಂದ ನಾಗಮ್ಮ ಬೇಸು ನೋಡಿದಳಲ್ಲ ಹೆಂಗ ಮಾಡಿಲ್ಲ ಪರಮಾತ್ಮ ನಮ್ಮ ಒದ್ದೆ ರಾಜದವರು ಹೇಳು ಹೋಗ್ಯಾರ ವಸ್ತುಲ ದಾಟಿ ಅಚ್ಚಗಾರ ಬಂದ್ರೆ ಬಿಚ್ಚಗಾರ ಬಂದ್ರೆ ವಸ್ತುಲ ದಾಟಿ ಧರ್ಮ ನೀಡಬೇಡ ಅಂತ ಹೇಳು ಹೋಗ್ಯಾರ ನಾನು ಹೆಂಗ ಮಾಡಿಲ್ಲ ಪರಮಾತ್ಮ ಅಂತ ಆ ನಾಗಮ್ಮ ವಸ್ತುಲ ಕೈ ದಾಟ್ಲಲ್ಲ ದಾಟಿದ ಮೇಲೆ ಆ ಮಾಯಲ ಪೈಕಿರ ಅವನ್ ನೋಡು ಎಮ್ಮ ದೇವಗಳು ತಗೊಂಡು ಸಮಸು ಮಾಡಿ ಮತ್ತೆ ಹಾಕನಲ್ಲು ಬಂದಿದ್ದನಪ್ಪ ಮಲೆ ಕೂಡ ಅಂದಳು ಆ ನಾಗಮ್ಮ ನೋಡಿ ಎಮ್ಮ ಮಗನ ನೋಡಿ ತಾಯಿ ತಾಳ ನಮಗೆ ದೇವರು ಎಷ್ಟು ತಿಂಬಲ ಕೊಟ್ಟಾನೆ ಹೆಂಗ ಕುಡಿದಿದ್ದಪ್ಪು ನನ್ನ ಮಗನೇ ಸಣ್ಣ ಮಗ ಬಾಲ ಒದ್ದಿ ಮಹಾರಾಜ ಕೂಡಾಕ ಬಾಯಿ ಬರಂಗಿಲ್ಲ ಹೆಂಗ ಕುಡಿಸ್ಬೇಕು ಮಹಾದೇವ ಚಂದ ಆ ಗುರಿಗೆ ತಗೊಂಡು ನಾಗಮ್ಮ ಮಗನಿಗೆ ಬಾಯಿ ಕೂಡ ತೆಲಿಗೆ ಎಣ್ಣೆ ಹಾಕಿ ಬಿಟ್ಟು ಮಗನೇ ಬಾಲ ಒದ್ದಿರಾದು ನಾನು ಓದ್ತೀನಪ್ಪ ಬಹಳ ದೂರ ನಾಗಮ್ಮ ತೊಟ್ಲೆ ಬಿಟ್ಟು ಹೋಗುನಂತ ಅಳಕೊಂತ ಎಮ್ಮ ಸಾಯ ಬೆಲ್ಲಿಗೆ ಮತ್ತೆ ಬಂದಾಳ ಸಾಪು ಬೈದು ಬಿಟ್ಲಲ್ಲ ಆ ನಾಗ ಮಳಕೊಂತಂಗ ನಿಂದು ಬಿಟ್ಲು ಕೆಬ್ಬಣ ಗೊಲುಸು ಮತ್ತೆ ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರೆ ಒಳಗೆ ಹೋಗುತ್ತಾ ಹಿಡ್ಕೊಂಡು ಹೋಗ್ಬಿಡ್ತೀನಿ ದಾರಿ ಬಿಡಪ್ಪ ಅಂದ ನಿನಗೆ ದಾರಿ ಬಿಡಂಗಿಲ್ಲ ನಾನು ಯಾರ್ದಂತ ನಾಯಿನ ಕರ್ಕೊಂಡು ಹೋಗ್ತಿದ್ದಪ್ಪ ನಮ್ಮ ರಾಜದವ್ರದ್ರ ನಾಯಿ ನಮ್ಮದಪ್ಪ ನಾಯಿ ನಮ್ಮ ನಾಯಿನ ಬಿಟ್ಟು ಹೋಗ್ತಿದ್ದ ಚಲೋ ಮಾತು ಇಲ್ಲಿಂದ ನಿನ್ನ ಬಿಡಂಗಿಲ್ಲ ಅಂದ ಒರೇ ತಳಾರಿ ರಾಮಣ್ಣ ನಿಂದ ನಾಯಲ್ಲಪ್ಪ ನಂದು ನಾಯಿ ನಿಂದ ನಾಯ ನಾಯ ಆದ್ರೆ ನೀನು ಕರಿ ನಂದು ನಾಯ ಆದ್ರೆ ನಾನು ಕರಿತೀನಿ ಎಮ್ಮ ಮನೆದಾಗ ಓಡಿ ಬಂದು ಕೈ ತುಂಬಾ ಅನ್ನ ತಗೊಂಡು ಬಂದು ಬಂಡಿ ಮ್ಯಾಲೆ ಇಟ್ಟುದ ಜೋಜ್ಜ ಅಂತ ಕರ್ದ ಯಾರು ತಳಾರ ರಾಮಣ್ಣ ಎಷ್ಟು ಕದ್ರೆ ನಾಗಮ್ಮ ನೋಡಿಲ್ಲ ಅಪ್ಪ ಇವಾಗ ನಾನು ಆವಾಗ ನಿನ್ನ ಉಪ್ಪು ತಿಂದು ನನ್ನ ಬಟ್ಟೆ ಉಟ್ಟು ಇವಾಗ ನಾಯಿನಂತ ಕರ್ತಿದ್ದಪ್ಪ ತಳಾರ ರಾಮಣ್ಣ ನಾಯಮ್ಮ ನಾಗಮ್ಮ ಗೆಲ್ಲಲಿ ಕಷ್ಟ ಬಂತು ಆ ನಾಯಮ್ಮ ನಾಗಮ್ಮ ಅಂತಕ ನೋಡಿಲ್ಲ ನಿಂದು ನಾಯ ಆದ್ರೆ ನಿನಗೆ ಬಂದಿಲ್ಲಲ್ಲಪ್ಪ ನನ್ನ ನಾಯಿ ನನ್ನ ಕರ್ತೀನಿ ನೋಡಿ ಇವಾಗ ಬರ್ತಾಳ ಆರೆ ಕೂತ ಇದ ರಾವಂದನಮ್ಮ ಬಂದು ತಾಯಿ ನಿಂತಳಮ್ಮ ನಾಗಮ್ಮ ಅವನು ಸೋದು ಮತ್ತೆ ಆಯ್ತು ಬಗಲಾಗ ಬಂದು ಮತ್ತೆ ಕುಂತಳ ತಮ್ಮ ಬಾಲನಾಗು ಕಬ್ಬಣ ಗೊಳಿಸು ಕೊಳ್ಳದಾಗ ಒಳದಾಗ ಮತ್ತೆ ಆಗನ ಊರು ಬೈಲಿಗೆ ಮತ್ತೆ ಬಂದನಮ್ಮ ಯಾರ್ದ ನಾಯಿ ಯಾರ್ದಂತ ಹಿಂಗೆ ಕಳತರ ಇದು ಬೇಸಲ್ಲಪ್ಪ ಅಂತ ಊರ ಚಾಕ ಬಂದು ಆ ಮಾಯಲ ಪಕ್ಕಿರ ಸಾಹೇಬ್ ಎಂಡಿ ಬಾಬಾ ಬೆತ್ತು ಎಲೆ ಮ್ಯಾಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ ಆ ಬೂದಿ ವಾದಳಲ್ಲ ಆ ಬೂದೆಲ್ಲ ಆ ಜೋಳಿಗೆ ತುಂಬ ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಫಕೀರ್ ಸಾಹೇಬು ಆ ಸಾಹೇಬು ಅಲ್ಲ ಅಲ್ಲ ಅಂತ ಆ ವಾಗನ ಕಬ್ಬಿನ ಗೊಲು ಸಾಕಿ ಆ ಮಾಯಲ ಫಕೀರ್ ಸಾಹೇಬು ಊರಿಗೆ ಹೆಂಗ ಹೋತಾನ ಅನ್ನ ಬಳರ ಮರೆ ಕುಪ್ಪೆ ಮಾಡ್ಯಾನ ಪಗಡಿ ಬೆತ್ತ ಬಗಲಾಗ ಇಟ್ಟಾನ ಆ ಎಂಡ ಬೆತ್ತಮ್ಮ ತೆಲೆ ಮ್ಯಾಲ ಇಟ್ಟಾನ ಬಗ್ಗುಮಂತಾನ ನಾಗಮ್ಮ ಆಗ್ಯಾಳ ತಂದನ ತಂದನ ತಾನ ಆ ತಾಯಿ ಬಾಲನಾಗೋ ನಾಗಮ್ಮಗ ದಿಕ್ಕು ಮಿಕ್ಕು ನೋಡಳಮ್ಮ ನಾಗಮ್ಮ ನನ್ನ ಮನೆ ಹೆಂಗ ಇತ್ತು ಅಯ್ಯೋ ಬಂಗಾರಿ ಮಸೀದು ತಗೊಂಡು ಬಂದ ನನ್ನ ಮಗ ಬಾಲ ಒದ್ದಿ ರಾಜು ಎಲ್ಲಿ ವೈದನು ಅಪ್ಪ ಬಾಲ ಒದ್ದಿ ರಾಜು ಎಲ್ಲಿ ವೈದಪ್ಪ ಸಣ್ಣ ಮಗ ಬಾಲ ಒದ್ದಿ ನಿನಗೆ ನನಗೆ ಅರವಾಯ್ತಪ್ಪ ಬಾಲ ಒದ್ದಿ ನಿನ್ನ ದುಃಖ ನನಗೆ ತಿಳಂಗಿಲ್ಲ ತಿಳಿದಿತ್ತಂಗ ನಾನು ಬಂದಿನಪ್ಪ ನಾನು ಹೆಂಗ ಮಾಡಲಪ್ಪ ಅಂತ ಮಗನ ಮಗನ ಅಂತ ತಾಯಾಳ ತಾಳ ಮಸೀದಾಗ ಕುಂತುಳಮ್ಮ ಅರೇ ಬಾಲನಾಗು ನಾನು ತಗೊಂಡು ಬಂದು ಗನಕ ಮಸೀದಾಗ ಇಟ್ಟರೆ ನೀನು ಅಳಕೊಂತ ಕುಂದಿರ್ತಿದ್ದೆ ಅರೇ ನಾಗು ನಾನು ಒಂದು ಮಾತು ಹೇಳುತ್ತೀನಿ ಆರ್ಯವನಾಗು ಅಚ್ಚವನಾಗೆ ಸೂರ ಬಾಲನಾಗು ಬೆಳ್ಳಿ ಗುಡ್ಡಗೋಗು ಕಟ್ಟಿಗಾರಿಸಿಕೊಂಡು ನೀನು ಬಾಬಾಮ ರೊಟ್ಟಿ ಮಾಡಾವೆ ಬಾಯಾಗಿಟ್ಟಾವೆ ಆರ್ಯವನಾಗು ಕಾಲು ನೈತಾವ ಕಾಲು ಕೈ ನೈತಾವ ಕೈ ಹೊತ್ತು ನಾಗ ಆರ್ಯವನಾಗು ಎಂತ ಮಾತು ನೀನು ಬಂದಿದ್ದಯ್ಯ ಸಾಯಾವ ಆರ್ಯ ಸಾಯಾಬು ನೀನು ತಗೊಂಡು ಬಂದು ಮಸಿದ್ದಾಗ ಇಟ್ಟು ಎಷ್ಟು ತಿಪ್ಪಲ ನನ್ನ ಬಿಡುತ್ತಿದ್ದೆ ನಾ ಸಾಯಬು ನನ್ನ ತಗೊಂಡ ಬಂದು ಬಾ ಇವಾಗ ಮಸೀದಾಗ ಬಿಟ್ಟು ಬೆಳ್ಳಿಗುಡ್ಡ ಗಟ್ಟಿಗೋಗಿ ಗಟ್ಟಿಗಾರಿಸಿಕೊಂಡು ಬಂದು ರೊಟ್ಟಿ ಮಾಡಿ ನನ್ನ ಬಾಯಾಗಿಟ್ಟ ಅಂತಿದ್ದಿ ಬಾಯಾಗ ಹೆಂಗ ಇಡಬೇಕಯ್ಯ ನಾನ ಹೆಂಗ ಮಾಡಲಯ್ಯೋ ನನ್ನ ಮಗ ಎತ್ತಗೋದನು ನಿನ್ ತಿಪ್ಪಲ ನಿನಗಾಗೈತಿ ನನ್ ತಿಪ್ಪಲ ನನಗಾಗೈತೆ ನನ್ನ ಕಷ್ಟ ನನಗಾಗೈತಯ್ಯ ನಾನು ಹೆಂಗ ನೀಡಬೇಕು ಪರಮಾತ್ಮಂತ ಆ ಬಾಲನಾಗಮ್ಮ ನಿನಗೆ ಮತ್ತೆ ಪೊಗರು ಕೂಡ ಹೋಗಿಲ್ಲ ತಂದಾನ ತಂದಾನ ಆ ನಾಗಮ್ಮ ಮತ್ತೆ ನೋಡುತ್ತಾಯೇ ನಾಗಮ್ಮನ ಬೂದಿ ಮಾಡಿ ಆ ಒಂದು ಸಿಗರ ಗೂಟ ಅನಿಗೆ ಆ ಗೂಟ ಅನಿಗೆ ಹಚ್ಚಿಬಿಟ್ಟು ನಮ್ಮ ಮಾಯಲ್ ಪಕ್ರ ಸಾಹೇಬ್ ದೆವ್ವ ಆತಗ 7 ಕೋಟಿ ದೆವ್ವ 30 ಕೋಟಿ ರಾಕ್ಷಸಿಗಳು ಕಾವಿಲಿಡದ ಯಾರು ಮಾಯಲ ಪಕ್ರ ಸಾಹೇಬ್ ಯಾರನ್ನ ಬಂದಿರೆ ಅವ್ರ ಮೇಲೆ ಯುದ್ಧ ಮಾಡಬೇಕು ನೀವು ಲಡಾಯಿ ಮಾಡಬೇಕು ನಾನು ಆವಾಗ ಬಂದು ನೋಡಿಕೊಂತೀನಂತ ಕಾವಿಲಿಟ್ಟು ಗಾಳ ಸಂಗಾಯಿ ಮನೆಗೆ ಹೋಗಿ ನಮ್ಮ ಮಾಯಲ ಪಕ್ರ ಸಾಹೇಬು ಗಾಳ ಸಂಗಾಯಿ ಮನೆ ಒಳಗೆ ಬಾರ ಬಚ್ಚಿಸಲಾಟ ಆಡಕೊಂತ ಇದನಿ ಮಾಯಲ ಪಕ್ರೆ ಸಾಯಬಾ ಇದುವರೆಗೂ ಬುರ ಕತೆ ಕೇಳಿದ್ರಲ್ಲ ಈಗ ಕೇಳಿ ಕೃಷಿ ಹಾಡುಗಳನ್ನ ಮೊದಲಿಗೆ ಬಾಗಿ ಬುಡುಮೆಯನ್ನು ಮಾಡಬೇಕು ಬಿಸಿಲಿಗೆ ಕೀಟಕೋಶ ಹರಡಬೇಕು ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು ಹರಿಯೋ ದಿಸ್ಕ ಹೆಡೆಮುರುಗಿ ಬಿಗಿದೆ ತಂಗ ಇದೆ ಸರಿದಿ ಇದೆ ಖರೀದಿ ಇದೆ ಸರಿದಿ ಇದೆ ಖರೀದಿ ಆ